ಹುಷಾರಿದ್ದೆ ಮಲಗ್ಬಿಟ್ಟವನೇ 108 ಬಂದಿತ್ತೇನೋ ಸುಮ್ಕಿರು ಅಲ್ಲಿ ಕರ್ಕೊಂಡು ಹೋದ್ರು ಅಂತ. ನಾವು ಬಾಗ್ಲು ಕುಟ್ಟಿ ಕುಟ್ಟಿ ಆಮೇಲೆ ಜಗತಿ ಮೇಲೆ ಕುಂತಿದ್ರು. ಬಾಗಲ್ ಕುಟ್ಟದಾಗ ಒಳಗಿರ್ನಿಲ್ಲ, ಚಿಲುಕುವ ತೆಗಿಯಕ್ ಆಗ್ನಿಲ್ಲ ಕಂಡ್ಬಿಡು. ಆಮೇಲಿಂದ ಆದ್ರೂ ಬಂದು ಏನಾಯ್ತು ಬಂದೆಯೋ ಇಲ್ವೋ ಯಾರಿಗ ಗೊತ್ತಪ್ಪ. ಹಂಗಿದಂಗೆ ತಕೊಂಡೋಗಿದ್ದಾರು ಅಂತ ಅನ್ಕೊಂಬಿಟ್ಟಿ. ಹಂಗ ಕನ್ಕಂಡೆ ಹುಷಾರ್ ತಪ್ಪುಟ್ರೆ ಅಲ್ಲ ಏನಾರು ಆಸ್ಪತ್ರೆನಾಗೆ ಇರಿ ಅಂತ ಅಂದು. ಅದಕ್ಕ ಯಾಕೆ ಸುಮ್ನೆ ಈಗ ಹುಷಾರಿಲ್ಲ ಅಂತಂದ್ರು ಅವ್ರಿವ್ರು ಬಂದ್ ಬಂದ್ ಮಾತಾಡ್ಸ್ ಮಾತಾಡ್ಸ್ ಅರ್ಧ ಕಾಯಿಲೆ ಜಾಸ್ತಿ ಆಗೋಯ್ತವೆ. ಅಯ್ಯೋ ಬಿಡು ಅಲ್ಲಕ್ಕಪ್ಪ, ನಮ್ಮೇನ್ ಬದುಕ್ತಾ ಇರೋದು ಸಿಟಿನಾಗ ಹಳ್ಳಿಯಾಗ. ಹಳ್ಳಿನಾಗ ಒಂದ್ ದಿನ ಯಾರು ಕಾಣಲಿಲ್ಲ ಅಂತಂದ್ರೆ ಎತ್ತಗೊಂಟೋದ ಅಂತ್ಬಿಟ್ಟು ಎಲ್ಲಾರು ಸೇರ್ಕೊಂಡ್ ಹುಡುಕ್ತಾರೆ. ಎಲ್ಗೋದ ಅಂತಂದ್ರೆ ಯಾರಿಗಾರ ಗೊತ್ತಾದ್ರೆ ಎಲ್ಲಾರ್ಗು ಹೇಳ್ಬಿಡ್ತಾರೆ. ಅಂತದ್ ಹಾಗೆ ನೀವು ಇಬ್ರು ದುಡುವ ಚೆನ್ನಾಗಿ ಇಟ್ಕೊಂಡು ಒಂದೇ ಕಡೆ ಕುಂತ್ಕೊಂಡ್ಬಿಟ್ಟಿದ್ರಲ್ಲ. ಹಂಗಲ್ಲ, ಇಲ್ಲಿ ಕೇಳು, ನಿನ್ ನಟ್ಟಿತ ಎರಡ್ ಕಿತ ಬಂದಿದ್ದೋ ನೀ ಇರ್ನಿಲ್ಲ. ಆಮ್ಯಾಕಿಂದ ಈಗ ಎಂತೆಂತದು ಕಾಯಿಲೆ ಬತ್ತವಲ್ಲಣ್ಣ, ಈಗ ಮೊದಲನೇದು ನಮ್ಮಿಂದ ನಿನ್ಗ ಅಪಾಯ ಆಗಬಾರ್ದು, ನಿನ್ನಿಂದ ನಮಗೂ ಬರಬಾರ್ದು ಇಲ್ವಾ? ಎಚ್ಚರಿಕೆಯಾಗಿರ್ಬೇಕಲ್ವ. ಈ ವೈರಲ್ ಫೀವರ್ ಅಂತಾರಲ್ಲ ಅದು ಆರ್ಕ ಬಂದ್ಬಿಡ್ತದಂತೆ ಗಾಳಿನಾಗೆ. ಕಾಣಕ್ಕಿಲ್ಲ ಅದೇನು ವೈರಸ್ ಕಣ್ಣಿ ಕಂಡದ. ಹಂಗಾಗಿ ಅದ್ ನೋಡು, ಹಿಂದಿನ ಕಾಲದಾಗ ಎಲ್ಲ ಹುಷಾರ್ ತಪ್ಪದವ್ರನ್ನ ಪ್ರತ್ಯೇಕವಾಗಿ ಒಂದ್ ಕಡೆ ಮಡಗೋರು ಬೆಚ್ಚಗೆ. ಬೆಚ್ಚಗಿಡರು ಜಯಣ್ಣ ನಿನಗ್ ಗೊತ್ತಪ್ಪ, ಈಗ ಜರಾಗಿರ ಬಂದ್ಬಿಟ್ರೆ ಈ ಪಂಚೆ ಬಟ್ಟೆಯ ಹರಿದ್ಬಿಟ್ಟು ಹಣೆಗುವೆ ಎದೆ ಮ್ಯಾಕು ಹಾಕಿ ಮುಲ್ಗಿಸ್ತೀನಿ. ಉಷ್ಣಾಂಶ ಜಾಸ್ತಿ ಆದ್ರೆ ತಣ್ಣಗಾಗ್ಲಿ. ಈಗ ನೋಡಪ್ಪ ಚಳಿಗಾಳಿ, ಆಮ್ಯಾಕೆ ಎಲ್ಲಾ ಕಡೆ ಶೀತ ಕೆಮ್ಮು ಜ್ವರ, ನಿಂಗೂ ಎಲ್ಲ ಅದೇ ಬಂದ್ಬಿಟ್ಟಿರ್ಬೇಕು. ಅದೇ ಕಣ, ಏನ್ ಬರ್ಬಾದ ರೋಗ ಬಂದ್ಬಿಟ್ಟಿತ್ತ ನನಗ. ಯಾಕಣ್ಣ ಸುಮ್ನೆ ಹಿಂಗ್ ತಪ್ಪು ತಿಳ್ಕೊತಾ ಇದೀಯ? ಆಗಿಂದ ನನಗ ಹೊಟ್ಟೆಲಿ ಹಂಗ ಕುದಿತಿರ್ಬೇಕು ಹೇಳು. ಅಣ್ಣ ಹಂಗಲ್ಲ, ನಾವು ಬಂದ್ರು ನಿಮ್ ಕೈಲಿ ಮಾತಾಡಕ್ ಹಾಕಿಲ್ಲ. ಪಾಪ ನಿಮ್ಮೆಂಡ್ರು ಸುಮ್ನೆ ನಮ್ಗಾಗಿ ಕಾಪಿನೋ ಟೀನೋ ಮಾಡ್ಕೊಂಡು ನಿಂತ್ಕೋಬೇಕು, ಯಾಕೆ ತೊಂದ್ರೆ ಕೊಡೋದು? ನಿಮ್ಗೆ ಹುಷಾರಾಗ್ಲಿ ಅಂತ ನಾವು ಸುಮ್ನೆ ಅಂತ ಕೆಂಪ್ ಕಮ್ ಮಾತಾಡ್ಬೇಕು. ಇದೆಲ್ಲ ಯಾಕಣ್ಣ ಕಷ್ಟ ಅಲ್ಲ? ಈಗ ಹೆಂಗಿದ್ರು ಮಾತಾಡ್ತಿದೀಯಲ್ಲ ಕಮಲಕ್ಕನ್ ಕುಸಿ ಏನ್ ಕೇಳು. ಅಲ್ಲ ನಮ್ಮ ಮನೆಯೊಳಗ ಇನ್ನೇನ ಕೆಲಸ? ಒಂದ್ ಲೋಟ್ವ ಕಾಪಿ ನೀರ ಕಾಯಿಸಿ ಕೂಡ ಕಾಯ್ತಿರ್ನಿಲ್ವಾ? ಕಾಯಿಸಿ ಕೊಡ್ತಿದ್ದೆ ಅಣ್ಣ. ಈಗ ಏನೀಗ ನಿಮ್ ಮನೆಗ್ ಬರ್ತೀವಿ, ಒಬ್ಬಟ್ಟು ಅಡ್ಗೆನೆ ಮಾಡ್ಸಾಕು ಉಣ್ತೀವಿ. ಈ ಜಯಣ್ಣ ಜೊತೆ ಸೇರ್ಕೊಂಡ್ ಬರೀ ಅಬ್ದೂಟ ಅಬ್ದೂಟದ ಕಡೆಗೆ ನಿನ್ ಜ್ಞಾನ ಕಂಡ್ಬಿಡು. ಗಂಡನ್ ಪೂಜೆ ಮಾಡಿ ಖುಷಿಯಾಗವಳ, ಅದಕ್ಕೆ ಲಕ ಲಕ ಅಂತ ಅದೇ ಮೊಕ. ಹೆಂಗ್ ಪೂಜೆ ಮಾಡದೆ ಹೇಳವು ಗಂಡಂಗೆ? ಅಣ್ಣ ಗಂಡಂಗೇನ್ ಪೂಜೆ ಮಾಡಾರು? ದಿನ ಮಾಡೋದ ಏನ ಅಣ್ಣ? ಹಂಗಲ್ಲ ಕಣ್ಣಣ್ಣ, ಗಂಡನ್ ಪೂಜೆ ಅಂದ್ಬಿಟ್ರೆ ಅದು ಗಂಡಂಗ್ ಪೂಜೆ ಮಾಡೋದಲ್ಲ, ಶಿವನ್ ಪೂಜೆ ಮಾಡೋದು, ದೀಪಕ್ ಪೂಜೆ ಮಾಡೋದು. ಅಂದ್ರೆ ಗಂಡ ಶಿವ ಅಂತ ಅನ್ಕೊಂಡೆ ಪೂಜೆ ಮಾಡ್ಕೊಂಡು. ಹೌದು, ಮತ್ತೆ ಜ್ಯೋತಿ ಭೀಮೇಶ್ವರ ವ್ರತ. ಗಂಧದ ಕಡಿ ಎಲ್ಲಸ್ ದಯವ, ಗಂಧದ ಕಡಿ ದೇವ್ರಿಗೆ ಬೆಳಗ್ದೆ ದೇವ್ರ ಮುಂದೆ ಇಟ್ಟೆ. ಗಂಡನ ಶಿವ ಅನ್ಕೊಂಡು ಪೂಜೆ ಮಾಡ್ತಿದ್ರಲ್ಲ, ಎಲ್ಲಿ ಸಿಗಿಸ್ತಿದ್ದೆ? ಹಂಗಲ್ಲ ಕಣ್ಣಣ್ಣ, ಗಂಡನ್ ಮನ್ಸಲ್ಲಿ ಅನ್ಕೊಳ್ಳೋದು ಶಿವ ಪೂಜೆ ಮಾಡೋದ. ಅಲ್ಲ ಕಣ್ಣಣ್ಣ, ಗಂಡ ಅಂದ್ಮೇಲೆ ಅವಂಗೆ ಕೈ ಇರೋದಿಲ್ವೇ, ಕಡ್ಡಿ ಕೊಟ್ಟು ಕೂರ್ಸಿರ್ತಾಳೆ. ಹಂಗಲ್ಲ, ಕೊನೆ ತನಕ ಅಂದ್ರೆ ಗಂಧದ ಕಡ್ಡಿಯ ಬೆಳಗ್ ಬಿಡೋದು, ಕೈಗೆ ಕೊಟ್ಟು ಕೂತ್ಕೊಳ್ಳಪ್ಪ ಹಿಡ್ಕೊಂಡು ಎಲ್ಲಿ ಕದವ ತಕ್ಕೆ. ಸರಿ, ಅಲ್ಲ ನಂಗಂತ ಇದಿರಲ್ಲ, ನೀವಿಬ್ರ ಹೆಂಗ್ ಪೂಜೆ ಮಾಡಿಸ್ಕೊಂಡ್ರಿ ಅದೇಳಿ. ಅಯ್ಯೋ ಬಿಡವ, ಫಸ್ಟ್ ಚಂದ್ರಣ್ಣ ಹೇಳ್ತಾನೆ ಹೇಳೋಣ. ಅಯ್ಯೋ ಅದನ್ನೇ ಅವ್ನ್ ಕೇಳಿದ್ದು, ನೀನ್ ಹೆಂಗ್ ಮಾಡಿ ನಮ್ಮ ಹೆಂಡ್ರೆಂಗ್ ಮಾಡವ್ರೆ, ಕಂಪೇರ್ ಮಾಡ್ಕೊಳ್ಳ. ನಾನು ಬೋದಿನ ಆಯ್ತು ನಿಲ್ಲಿಸ್ಬಿಟ್ಟು, ಈ ತರ ಪೂಜೆ ಗೀಜೆ ಬೇಡ ನಂಗೆ, ದೇವ್ರ ಪಟಕ್ ಮಾಡು ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಆವತ್ತಿನ ಮಾಡ್ತಿಲ್ಲ ಕಣ್ಬಿಡು. ಪೂಜೆ ನಡೀತಾ ಇತ್ತ? ಅಯ್ಯೋ ಹಂಗ ಮಾಡಕ್ ಬಂದಾಗ ನಾ ಕಿತ್ತಾಕಂ ಹೋಗನಿಕವ. ಯಾರು ಗಂಡನ್ ಪೂಜೆ ಅಂದ್ರೆ ಗಂಡಂಗ್ ಏನ್ ಮಂಗಳಾರತಿ ಬೆಳಗಾರ ಅಥವಾ ಕಡ್ಡಿ ಕಚ್ ಮಾಡಗಾರ? ಅದು ಕಮಲ ಕೇಳ್ದಂಗೆ ದೀಪಾಲೆ ಕಂಬ ಕಚ್ಬಿಟ್ಟು ಅದಕ್ಕ ಪೂಜೆ ಮಾಡ್ತಾರೆ. ಹೆಣ್ಣೈಕ್ಳು ಕೇಳ್ಕೊಳ್ಳೋದು ಗಂಡ ಭೀಮನ್ ತರ ಗಟ್ಟಿಯಾಗಿರ್ಲಿ. ಯಾಕೆ ಗಟ್ಟಿಯಾಗಿರ್ಬೇಕು ಕೇಳು ಅಂತ? ಯಾಕೆ ಗಟ್ಮುಟ್ಟಾಗಿರ್ಬೇಕು? ಭೀಮನೆ ಯಾಕಾಗ್ಬೇಕು ಕೇಳು ನೋಡಮ್ಮ. ಹೆಂಡತಿ ಚೆನ್ನಾಗಿ ನೋಡ್ಕೊಂಡು ಒಂದು ಭೀಮನೆ ಅಲ್ವಪ್ಪ. ಪಂಚ ಪಾಂಡವರಲ್ಲಿ ದ್ರೌಪದಿಗೆ ರಕ್ಷಣೆ ಆಗಿದ್ದವನು ಭೀಮ. ನೋಡಪ್ಪ ಯಾರೋ ಕೀಚಕ ಅಂತ ಬಂತಾನಲ್ಲ ಅವನ್ಗೆ ಒಡ್ದಾಕ್ಬಿಡ್ತಾನೆ. ಅದ ಎಂತದ ಪುಷ್ಪವ ಕೇಳ್ತಾಳಂತಲ್ಲ ದ್ರೌಪದಿ ಸೌಗಂಧಿಕ ಪುಷ್ಪಕಯ ಮಾಡವನೇ ಬಯಲಾಟ ನೋಡ್ಕ ಬಂದವನ ನಾಟಕದಾರ ಮಾಡಿರ್ನಿಲ್ವಾ ನಾನ್ ಕೀಚಕ್ನಲ್ಲ ನಾನು ಇದ್ರನ್ ಪಾತ್ರ ಮಾಡಿರ್ನಿಲ್ವಾ ಹೌದಾ ಕೀಚಕ ಅನ್ಕೊಂಡೆ ಇಲ್ಲ ಕವ್ವ ಹೇಳ್ತೀನಿ ಕೇಳು ಕೀಚಕ್ನಲ್ಲ ಕೀಚಕ ಅಲ್ಲ ಅಪ್ಪ ನಿಂಗೆ ನೆಪ್ಪಿಲ್ವಾ ನೀ ದುರ್ಯೋಧನ್ ಮಾಡಿರ್ನಿಲ್ವಾ ನಂದು ನೆನ್ಪಿಟ್ಕೊಂಡವನೆ ಓಲಿ ಬಿಡು ನಿಂಗೆಲ್ಲ ನೆಪ್ಪಿಲ್ಲ ಕಣ ಅದಾ ಪುಷ್ಪವ ತಂದ ಕೊಡ್ತಾನೆ ಆಮೇಕೆ ವನವಾಸದುದ್ದಕ್ಕೂ ಕಣಣ್ಣ ದ್ರೌಪದಿಯ ರಕ್ಷಣೆ ಮಾಡಿರೋನು ಭೀಮನೆಯ ಅದಕ್ಕೆ ನಮ್ಮ ಇವ್ರು ಹೇಳ್ತಿರಲ್ವಾ ಜೋಯಿಸರು ಪೆಟ್ಕೆ ಇಟ್ಕೊಂಡು ಅದ್ರ ಮೇಲೆ ಈ ಅದೇನಪ್ಪ ಕುಮಾರ್ಯಾಸ ಭಾರತ ಅದ್ ಇಟ್ಕೊಂಡು ಹೇಳ್ತಿರ್ನಿಲ್ವಪ್ಪ ಅದು ಆ ದ್ರೌಪದಿ ಹೇಳ್ತಾಳಂತೆ ನೀವ್ ಇಷ್ಟ ಜನ ಗಂಡದಿರು ಒಬ್ಬ ಹೆಣ್ಣನ್ನ ಆಳಕ್ ಆಗ್ಲಿಲ್ಲ ನೀವು ಅಂತ ನನಗ ಗಂಡ ಅಂತಂದ್ರೆ ಭೀಮ್ನಿ ಅಂತ ಹೇಳ್ತಿರ್ಲಂತೆ ಅವ ಅದಕ್ಕೆ ಮಹಾಭಾರತದಾಗ ಒಂದ್ ಕತೆ ಇಲ್ವಾ ಜಯಣ್ಣ ಅದೇನು ಅಂತಂದ್ರೆ ಕೀಚಕ ಹೇಳ್ದಲ್ಲ ಇರಾಟಾರ ಏನ್ ಅದೇನ ಬಾಮ ಇದ್ನ ಏನ ಅಮ್ಮ ಕೆಣಕ್ತಿದ್ನಲ್ಲ ಸೈರೇಂದ್ರಿಯ ಯಾರ ದ್ರೌಪದಿ ಕೆಣಕ್ತಾ ಇದ್ದಾಗ ಯಾರ್ಗ ಹೇಳ್ಕೊಳ್ಳಿ ನಾನು ಅಂತ ಯೋಚನೆ ಮಾಡ್ತಾಳೆ ಇವನ್ಗೆ ಹೇಳ್ಕಂಡ್ರೆ ಧರ್ಮರಾಯಂಗ್ ಹೇಳ್ಕಂಡ್ರೆ ಧರ್ಮ ಪರಮ ಅಂತ ಅನ್ಕೊಂಡು ನನಗ ಸ್ಪಂದಿಸೋದಿಲ್ಲ ಅರ್ಜುನ್ಗೆ ಹೇಳಕ್ ಹೋದ್ರೆ ಅಮ್ಮಂತಾರ ಇನ್ನಕ್ಕೂ ಬೃಹನ್ನಳೆ ಬೃಹನ್ನಳೆ ಅಮ್ಮನಲ್ಲಿ ದಾಡ್ಕೊಂಡೆ ಇರ್ತಾನೆ ಬೇಡ ಅನ್ಕೊಂಡು ಇನ್ನಕುಲ ಸಾಧ್ಯವ ಏನ್ ಮಾಡಿದ್ರು ಪೀಚು ಅನ್ಕೊಂಡು ಹೇಳೋದಿದ್ರೆ ನಾನು ಭೀಮಂಗೆ ಹೇಳ್ಕೋಬೇಕು ಅನ್ಬಿಟ್ಟು ಹೋಯ್ತಾಳೆ ಅಮ್ಮ ಏನ್ ಮಾಡ್ದನು ಪಾಪ ಅಡ್ಗ ಬಟ್ಟ ಅಡ್ಗೆ ಮೇಲೆ ಏನ್ ಗೊರಕ ಹೊಡಿತಾ ಮಲ್ಗಾನೆ ಎದ್ದಾಡಿಸ್ಬಿಟ್ಟು ನನ್ಗೆ ಇದೇ ತರ ಎಲ್ಲ ಆಯ್ತು ಹೋಗು ನೀನು ಬೆಳಗ್ಗೆ ಕಂಡು ಸರಿ ಮಾಡ್ತೀನಿ ಅಂತಂದಂತೆ ಆಮೇಲಿಂದ ಹೋಗಿ ಕೀಚಕನ್ನ ರಿಪೇರಿ ಮಾಡಾಕ್ಬಿಡ್ತಾನ ಕಣೆ ರಾತ್ರಿ ರಾತ್ರಿ ಮುಗಿಸ್ಬಿಡ್ತಾನೆ ಆಯ್ತು ಹಂಗೆ ಹೇಳ್ತಿದ್ರು ನಮ್ ಕತೆಯ ಅದಕ್ಕೆ ಈ ಕೀಚಕ ಹಂಗ ಹೇಳ್ದ ಈ ತರ ರೋಲ್ ಬೇಡ ಅಂದಿದ್ದು ಯಾವ ರೋಲ್ ಒಂದೇ ರಾತ್ರಿ ಮುಗ್ದೋಯ್ತದ ಹೇಳ್ತಿದ್ರು ಅಂತ ಹೇಳಿದ್ದು ಒಂದೇ ರಾತ್ರಿ ಮುಗ್ದಿಲ್ಲ ಕಣ ಒಳ್ಳೆ ನಾಕ್ ಸಾಟ್ಕೆ ಮಾಡ್ಬೇಡ ಈಗ ಕೀಚಕ ಮಾಡ್ತಾನೆ ಅಂತ ಭೀಮಂಗ್ ಹೇಳಲ್ಲ ಯಾರು ದ್ರೌಪದಿ ಮರ್ತ್ಬಿಟ್ಟಿದ್ದಮ್ಮ ಮರ್ತ್ಬಿಟ್ಟಿದ್ದಾಗ ಈ ಕೃಷ್ಣ ಪರಮಾತ್ಮ ಇಮ್ಮ ಮರ್ತ್ಬಿಟ್ಟವನೆ ಕೀಚಕ ಹಿಂಗೆ ಕೀಟ್ಲಕ್ ಕೊಡ್ತಾನೆ ಇರ್ತಾನೆ ದ್ರೌಪದಿಗೆ ಅಂತ ಅನ್ಬಿಟ್ಟು ಒಂದಿನ ಅಡುಗೆ ಮನೆಗೆ ಹೊಸ ತರಕಾರಿ ಬಿಟ್ನಂತ ಕಯ್ಯ ಅದೇ ಈರುಳ್ಳಿ ಅಲ್ಲಿವರೆಗೂ ಈರುಳ್ಳಿ ಅಂದ್ರೆ ಗೊತ್ತಿರ್ಲಿಲ್ವಂತೆ ಕವ ಕಥೆನಾಗದೆ ಆಯ್ತಾ ಕಥೆನಾಗದೆ ಅವಾಗ ಬುಟ್ಟಾಗ ಇದ್ಯಾದ ಹೊಸ್ದಾಗ ಬಂದ್ಬಿಟ್ಟದಲ್ಲ ಅಂತ ಅನ್ಬಿಟ್ಟು ಎಡಿಯಕ್ ಶುರು ಮಾಡದಂತೆ ಯಾವ್ದಾ ಈರುಳ್ಳಿ ಸಿಪ್ಪಿಯ ಅಮಗ ನೆನ್ಪಾಯ್ತದಂತೆ ದುಶ್ಯಾಸನ ಸಭೆಯಲ್ಲಿ ದ್ರೌಪದಿ ಸೀರೆ ಹಿಂಗೆ ಅಲ್ವಾ ಸೆಳದಾಗ್ತಿದ್ದು ಅಂತ ಅನ್ಬಿಟ್ಟು ನೆನ್ಪಾಯ್ತಂತೆ ಏನು ನೋಡ್ದ ಮೂಲಿಯ ಗದೆ ಇಲ್ಲ ಏರಿತ್ತಲ್ಲಿ ಸಟ್ಕ ಅದೇ ಗದೆ ತರ ಕಂಡ್ಬಿಡ್ತು ಅವನಿಗೆ ಆಮೇಲಿಂದ ಎತ್ಕೊಂಡು ಹೋಯ್ತಾನೆ ಅಮ್ಮ ಮರಮರಗಳಲ್ಲೇ ಒಡೆದು ಮುಗಿಸ್ಬಿಡ್ತಾನೆ ಅಂತ ಕತೆ ಹೇಳ್ತಿದ್ರು ನಮ್ಗೆ ಆಯ್ತು ಅದಕ್ಕೆ ಈರುಳ್ಳಿ ಅಡ್ಡಡ್ಡ ಕೂದ್ರೆ ಹೆಂಗ್ ಬರ್ತದೇಳು ಸಂಕ ಅಡ್ಡಡ್ಡ ಕೂದ್ರೆ ಚಕ್ರ ಕೂದ್ರೆ ಸಂಕ ಈರುಳ್ಳಿ ಹೆಚ್ಚಿದ್ರೆ ತಾನೆ ಹೆಂಡ್ರಿಗೆ ಪಕೋಡಗೆ ಕೂಡ ಮಾಡಿಸ್ಕತಿಯಲ್ಲ ಸಂಜಿಕೆ ಹೊಸಿ ಈರುಳ್ಳಿ ಹೆಚ್ಕೊಡು ಬರೀ ಪಕೋಡಕ್ಕೆ ಬೇಡ ದಿನಾನು ಹೆಚ್ಕೊಡು ಸಂಜೆ ಹೊತ್ತು ಅಪರೂಪಕ್ಕೆ ಅಂತ ಹೇಳ್ದೆ ನೀನ್ ದಿನಾನು ಹೆಚ್ತೀನಿ ಅಂದ್ರೆ ನಾನೇ ಬೇಡ ಬುಡಪ್ಪ ಅದೇನ್ ಹಚ್ಕೊಡೋದ್ರಿ ಏನ್ ತಪ್ಪದೆ ಅವಳಿಗೆ ಹೊಸಿ ಹೊಸಿ ಕೆಲಸ ಕಡಿಮೆ ಆಗೋದಿಲ್ವಾ ಸರಿ ಹೆಂಗ್ ಹಚ್ಬೇಕು ಅಂತ್ಯಾ ಉದ್ದಕ್ಕೋ ಅಡ್ಡಕ್ಕೋ ನೀ ಹಂಗಾರ ಹಚ್ಕವ ಅಲ್ಲ ಅದ್ ಯಾಕೆ ಶಂಕ ಚಕ್ರ ಯಾಕೆ ಬಂತು 17 ಅದಕ್ಕೆ ಕೃಷ್ಣ ಸೃಷ್ಟಿ ಅಲ್ವಪ್ಪ ಅದು ಹಂಗೆ ಪರಮಾತ್ಮ ಹಂಗೆ ಶ್ರೀಮನ್ ನಾರಾಯಣ ಅಲ್ವಾ ಇದು ಗೊತ್ತಿರ್ಲಿಲ್ಲ ನಂಗೆ ಈರುಳ್ಳಿ ಕತೆ ಅಲ್ವಾ ಚಂದ ತಿಳ್ಕೊಂಡು ಏ ಮಹಾಭಾರತ ಜನಪದ ಮಹಾಭಾರತ ಅಂತ ನಮ್ಮ ಸಿದ್ದಶೆಟ್ಟಿ ಅಂತ ಒಬ್ಬ ಬಿದ್ದ ಕಯ್ಯ ಅಮ್ಮ ಹೇಳ್ತಿದ್ದ ಈ ಕಥೆ ಎಷ್ಟ್ ಚಂದಾಗಿ ಹಿಂದಿನ ಕಾಲದಾಗ ಎಲ್ಲ ಕಥೆಯ ಕಟ್ಟೋರು ಇಲ್ವೇನವ ಅದಕ್ಕ ಈ ಸ್ನೇಹಿತರು ಇರ್ಬೇಕು ಅನ್ನೋದು ಏನಂದೆ ಅಕ್ಕಪಕ್ಕ ಎಲ್ಲ ಜೊತೆಯಾಗಿರ್ತಾರೆ ವಿಚಾರಗಳು ಹೇಳ್ತಾರೆ ಮತ್ತೆ ಮೊನ್ನೆ ಯಾರೋ ಹೇಳಿದ್ರು ಕಣಣ್ಣ ಕೊನೆ ತನಕ ಈ ಸ್ನೇಹಿತನ ಜೊತೆ ಚೆಂದಾಗಿರ್ಬೋದಂತೆ ಮತ್ತೆ ಕುಟುಂಬದವ್ರ ಜೊತೆ ಹೇಳ್ಕೊಳಕ್ ಆಗ್ದಲೇ ಇರೋ ವಿಚಾರನೆಲ್ಲ ಸ್ನೇಹಿತರ ಜೊತೆ ಹೇಳ್ಕೋಬಹುದು. ಅಪ್ಪ ಅವ್ರ ಕೈರು ಹೇಳ್ಕೊಳಕ್ ಆಗೋದಿಲ್ಲ ಕಯ್ಯ, ಅಂತದ ಹೇಳ್ಕೋಬಹುದು ಸ್ನೇಹಿತರ ಜೊತೆಗೆ. ನಾನ್ ನಿನ್ನ ಹತ್ರ ಎಷ್ಟು ಹೇಳಿಲ್ಲ ಸೀಕ್ರೆಟ್, ನೀ ನನ್ನ ಹತ್ರ ಎಷ್ಟು ಹೇಳಿಲ್ಲ ಹಂಗೇನು ಸುಮ್ಕಿರ್ ಕಮಲಕ್ ತೆಪ್ಪ ತಿಳ್ಕೊತಾಳ ಸೀಕ್ರೆಟ್ ಹೆಂಗಾಯ್ತತ್ತೆ ನಿಂಗೆ ಹೇಳಿದ್ರೆ ಇಲ್ವಾ? ಅದೇನ ಗಂಡನ್ ಪೂಜೆ ಅಲ್ಲಿಗೆ ನಿಂತೋಯ್ತಲ್ಲವ ಅಷ್ಟೇ ಕಣ, ಇನ್ನೇನಿದ್ದು ಪೂಜೆ ಮಾಡ್ತಿದ್ದ ಇಬ್ಬ ಅವ. ಈಗ ಇದೇನು ಉಬತ್ತಿ ಬೆಳಿತಾರಲ್ಲಪ್ಪ ಇದಕ್ಕೆ ಕಾಲ್ಗೆ ಹೂಬತ್ತಿ ಬೆಳೆದಿದ್ದಂಗೆ ಕರ್ಪೂರ ಪಕ್ಕದಲ್ಲಿ ಹಸಿ ಇಟ್ಲಂತೆ ಇಮ್ಮ ಪಟಾರ ಕಿರ್ಚ್ಕೊಂಡು ಎದ್ಬಿಟ್ನಿಗೆ ಅದೆಲ್ಲ ಪಾನ್ ಪೂಜೆ ಮಾಡೋ ಕಾಲ ಎಲ್ಲ ಒಟ್ಟೋಯ್ತು ಮಾಡೋದಿಲ್ವ ಮೊದ್ಲು ಮಾಡ್ತಾರೆ. ಮತ್ತೆ ದೇವ್ರ ಪೂಜೆ ಮಾಡೋದು ಅಷ್ಟೇ ಮಾಡ್ದಿಯ ಮೊಕ ಹಂಗ ಲಕ ಲಕ ಅಂತ ಅದೇ ಅದಕ್ಕೆ ಬೇರೆ ಕಾರಣ ಇರ್ಬೇಕಯ್ಯ. ಗಂಡು ಹೊಗಳಿರ್ಬೇಕು ಚಂದ ಮಾಡಿಯಕ್ಕ ಪೂಜ್ಯಾ ಇವತ್ತೇನೋ ಲಾಟ್ರಿ ಹೊಡೆದ್ ಬಿಡ್ತು ನಂಗೆ. ಈ ಸ್ನೇಹಿತರು ಒಂದೇಲ್ಲಪ್ಪ ನೀನು ಗೆಳೆಯರು ಆಯ್ತಾ, ಕರ್ಣ ದುರ್ಯೋಧನ ಹಂಗಿರ್ಬೇಕು ಅಂತ ಹೇಳ್ತಾರೆ. ಉಸಾರ್ ತಪ್ಪ ಮಕ್ಕಂಡಿದ್ನಲ್ಲ ಓದಿರ್ಬೇಕು ಜನಪದ ಮಹಾಭಾರತ ಎಲ್ಲ ಬಿಡು, ಇವತ್ತೆಲ್ಲ ಮಹಾಭಾರತದ ಕಥೆನೆ ನಮ್ಗೆ ಹೇಳೋದು. ಹೇಳಪ್ಪ ಕರ್ಣ ದುರ್ಯೋಧನ ಕೇಳಿದ್ಮಲ್ಲ ಯಾವ್ದು ಎಳೆದ್ರಲ್ಲಿ ಕಥೆಯ ಹಳ್ಳಿ ಕಟ್ಟೆ ಮೇಲೆ ಕುಂತ್ಕೊಂಡು ಭಜನೆ ಮಠ ರಾಮ ಮಂದಿರ ಇಲ್ಲೆಲ್ಲ ಅದು ಹೊಸ ಹೊಸಿ ನೆಪ್ಪದೆ ಅಷ್ಟೇ ಕಯ್ಯ, ಕೇಳಿದ್ ಯಾವತ್ತು ಮರೆಯಕ್ ಆಗೋದಿಲ್ಲ ಕಂಡ್ಬಿಡು. ಅದು ಯಾರು ಕುಂತಿನ ಕಳಿಸ್ತಾರಂತಲ್ಲ ಕರ್ಣ, ಕರ್ಣನ್ ತಾವು ಶ್ರೀಕೃಷ್ಣ ಕೂಡ್ಲ ಅಲ್ಲ ನೀನು, ನೀನೇ ನನ್ ಮೊದಲನೇ ಮಗ ಪಾಂಡವರ ತಕ್ ಬಂದ್ಬಿಡು, ನಿನ್ಗೆ ಅಸ್ತಿನಾವತಿ ರಾಜ್ಯಭಾರವ ಕೊಟ್ಬಿಡ್ತೀವಿ, ನಿನ್ನೆ ಅಣ್ಣ ಅಂತ ಎಲ್ಲ ಪರಿಗಣಿಸ್ತಾರೆ, ಇವನ್ ತಾವ್ ಯಾಕಿದ್ಯಾ ಅಂತ ಕೇಳಕ್ ಹೋಗಿದ್ಲಂತಲ್ಲ ಕೊಂತಿ ಬೇರೆ ಯಾರೇ ಆಗಿದ್ದಿದ್ರು ನಡಿಯೋವ ಬತ್ತೀನಿ ಅಂದ್ಬಿಟ್ಟಿರೋರು. ಆದ್ರೆ ಕರ್ಣ ಹಂಗ್ ಮಾಡದ್ನ, ಇಡೀ ಪ್ರಪಂಚ ದುರ್ಯೋಧನ ಬೈಲಿ, ಆದ್ರೆ ಅವತ್ ನನ್ ಕಾಪಾಡ್ದನ್ ಯಾರು ದುರ್ಯೋಧನ. ಹಂಗಾಗಿ ಅವನ್ ಕೆಟ್ಟೋನೇ ಇರ್ಬೋದು, ಇಡೀ ಏನು ಪ್ರಪಂಚ ಮಹಾಭಾರತ ಕೆಟ್ಟೋನ್ನ ವಹಿಸ್ಕೊಂಡ ಅಂತಲೇ ಹೇಳ್ಬೋದು, ಆದ್ರೆ ಸ್ನೇಹಕ್ಕೆ ನಾನು ಬೆಲೆ ಕೊಡ್ತೀನಿ. ಅವತ್ತು ನನಗೆ ರಾಜ್ಯನೇ ಕೊಟ್ಬಿಟ್ನಲ್ಲ ಪುಣ್ಯಾತ್ಮ, ನೀವೆಲ್ಲ ಹೇಳ್ಸುವಾಗ ಅಂತ ದೊಡ್ಡ ಮನಸ್ಸನ್ ಬಿಟ್ಟು ಇವಾಗ ಬರಕಾಯ್ತದ? ಏನೋ ನೀನ್ ನನ್ನ ತಾಯಿ ಅಂತಿದೀಯ, ಹಂಗಾಗಿ ಏನಾದ್ರು ಒಂದು ವರ ಕೇಳ್ಕೋ ಕೊಡ್ತೀನಿ ಅಂದಂತೆ. ಅದನ್ನ ಮುಂಚೆನೆ ಕೃಷ್ಣ ಪರಮಾತ್ಮ ಊಹೆ ಮಾಡಿದ್ದ, ಇವನ್ ಬರಕಿಲ್ಲ ಅಂತ ಉಪಾಯ ಮಾಡ ಕಳಿಸಿದ ಕಂಡ್ಬಿಡು. ಆತರ ಕೇಳ್ತಾನ ನಿನ್ನ, ಆಗ ನೀನ್ ಏನ್ ಹೇಳು, ಒಂದ್ಸರಿ ಬಾಣ ಬಿಟ್ರೆ ಮತ್ ಇನ್ನೊಂದ್ ಕಿತ ಅದೇ ಬಾಣ ಬಿಡ್ಬೇಡ ಬಿಡ್ಬೇಡ ಅಂತ ಕೊನಿಕೆ ಅವನ್ ಪಿರಾಣನೆ ಹೊಂಟೋಯ್ತು. ಅದಕ್ಕೆ ಕುಂತಿ ಕಳ್ಸದ ಅಷ್ಟೇ ಅಲ್ಲ ಕಪೋಯ್, ಏನ ಅವನೇ ಬರ್ತಾನೆ ಕೃಷ್ಣ ಪರಮಾತ್ಮ ಬಂದ್ಬಿಟ್ಟು, ನೋಡಪ್ಪ ನೀನು ಕೌರವ್ರಿಗಿಂತ ಪಾಂಡವ್ರಿಗಿಂತ ಹಿರಿಯಮ್ಮ ನೀನು, ನೀನೇ ಹಿರಿತಲೆ, ಅವರು ಸೇರ್ಕೊಂಡು ಅದ್ ಬೇಕು ಇದು ಬೇಕು ಅನ್ಕೊಂಡು ಕಚ್ಚಾಡ್ಕೊಂಡು ಕುಂತವ್ರೆ ನೀನೇ ಮೊದಲನೇವನು, ಅದಕ್ಕೆ ನೀನೇ ಬಂದು ರಾಜ್ಯಭಾರವ ನಡೆಸು ಅಂತ ಹೇಳ್ತಾನೆ. ಅದಕ್ಕೊಂದು ಘಟನೆ ಹೇಳ್ತಾನಮ್ಮ, ಯಾರು ಕೃಷ್ಣ ಸತ್ಯಂತಪ್ಪ ಅಂತ ಋಷಿ ಇದ್ರಲ್ಲ, ಅವ್ರ ಆಶ್ರಮಕ್ಕೆ ನೀನು ದುರ್ಯೋಧನ ಹೋಗಿರ್ನಿಲ್ವಪ್ಪ, ಆ ಋಷಿ ಏನ್ ಮಾಡಿದ್ರು ಹೇಳು, ಫಸ್ಟಿಗೆ ಬಂದ್ ಕೂಡ್ಲೆ ನೀವಿಬ್ರು ನಿನಗ ಮೊದಲು ಮಣ ಕೊಟ್ಟದ್ದು, ನೀನ್ ರಾಜ ಅಂತ ಅವನಿಗೆ ಗೊತ್ತು, ಆಮೆಯಿಂದ ದುರ್ಯೋಧನ ಕೊಡೋದು ಮಣಿಯ ಅಂದ್ರೆ ಎಲ್ಲಾರ್ಗು ಗೊತ್ತದೆ, ಬಂದ್ಬಿಡು ನೀನು ಅಂತ ಹೇಳಿ. ಈ ಸ್ನೇಹಿತರು ಅಂತಾರಲ್ಲಪ್ಪ, ಈಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವ್ರ ಜೊತೆ ಹಂಗೆ ಅಲ್ವೇನಪ್ಪ ಇದ್ದಿದ್ದು, ಸ್ನೇಹಿತನ ತರನೇ ಇದ್ದ ಅಲ್ವಾ, ಎಲ್ಲಾ ಕೆಲಸನು ಅವನೇ ಮಾಡಿದ್ರು, ಮುಂದಕ್ಕೆ ಪಾಂಡವ್ರನ್ನೇ ಬಿಟ್ಕೊಂಡಿದ್ದ ಅಲ್ವಾ. ಅದಕ್ಕೆ ಒಂದ್ ಬೋ ಸಂದಾಗಿರೋ ಕತೆ ಬರ್ತದ ಮಹಾಭಾರತ. ಈ ಅರ್ಜುನಂಗೆ ಯುದ್ಧವ ಗೆದ್ಮೇಲೆ ಕವ ಬೋ ಅಹಂಕಾರ ಬಂದ್ಬಿಡ್ತದಂತೆ, ನಾನೇ ಗೆದ್ದಿದ್ದ ಯುದ್ಧ. ಯಾವ ಯುದ್ಧ ಹೇಳು? ಕುರುಕ್ಷೇತ್ರ ಇಲ್ವಾ, ರಥ ಅದ್ರ ಮೇಲೆನೆ ಗರ್ವ ಪಡ್ತಾ ನಿಂತ್ಕೊಂಡಿರ್ತಾನಂತೆ. ಯಾರು? ಅರ್ಜುನ. ಅರ್ಜುನ ಅವಾಗ ಕೃಷ್ಣ ಪರಮಾತ್ಮ ಗೊತ್ತಾಯ್ತದಂತೆ ಇಲ್ವಾ, ಅವನು ಹೇಳ್ತಾನ ನೀನ್ ಇಳ್ಕೋ ಮೊದ್ಲು ಅಂತ. ಇವನ್ ಯಾಕೆ ನೀನ್ ಇಳಿ, ನೀನ್ ಸಾರ್ತಿ, ನಾನ್ ಯಜಮಾನ ಇಳಿ ನೀನು ಅಂತ. ಅವನಿಂಗ್ ಗೊತ್ತಿಲ್ಲ ಇಳ್ಕ ಫಸ್ಟ್ ಅಂತಾನ. ಅವನು ಇಳ್ಕತಾನೆ, ಕೃಷ್ಣ ಇಳಿತಿದ್ದಂಗೆ ರಥ ಬೂದಿ ಆಗೋಯ್ತದಂತೆ. ರಥವೇ ಇಲ್ಲ ಅವನ್ ತಾವು ಇಲ್ಲಿ ತನಕ ಏನ ಓಡಿಸಿದ್ ನೀನು ಅಂತ ಕೇಳ್ತಾನಂತೆ. ಅವಾಗ ಕಿಸ್ನ ಹೇಳ್ತಾನಂತೆ, ನಿನ್ ರಥ ಉರ್ದು ಯಾವ್ದೋ ಕಾಲ ಆಗೈತೆ, ನಿನ್ ರಥ ಉಳ್ದಿರೋದು ಮೇಲೆ ಧ್ವಜದಲ್ಲಿ ಹನುಮಂತವನಲ್ಲ, ಹನುಮಂತ ಮತ್ತೆ ನನ್ನಿಂದ. ಅಹಂಕಾರ ಪಡ್ಬೇಡ ಅರ್ಜುನ, ನೀನು ಇಲ್ಲಿವರೆಗೂ ಮಾಯಾರಥದಲ್ಲಿ ಕುತ್ಕೋ ಯುದ್ಧ ಮಾಡಿಯ, ನಾನ್ ಇಳಿದಿದ್ದಿದ್ರೆ ನೀನ್ ನೆಲದಾಗೂ ನಿಂತ್ಕೊಳಕ್ ಆಗ್ತಿರೋ ಅಂತ ಹೇಳ್ತಾನೆ. ಅಂದ್ರೆ ಸ್ನೇಹಿತರು ಹಂಗಿರ್ಬೇಕು, ಹಿಂಗ್ ಸಹಾಯ ಮಾಡ್ತಾರೆ. ಆಮೇಲೆ ಅದಲ್ದಿ ಈಗ ಕರ್ಣ ಹೇಳದ್ ಒಂಥರ, ಈಗ ದುರ್ಯೋಧನನವೇ ಕರ್ಣನ ಎಷ್ಟ್ ಇಷ್ಟ ಪಡ್ತಿದ್ದ ಅಲ್ವಪ್ಪ. ಅದೇ ಇದು ಭಾನುಮತಿ ಯಾರ ಹೆಂಡತಿಯ, ದುರ್ಯೋಧನ ಹೆಂಡತಿ. ದುರ್ಯೋಧನ ಇಲ್ಲದೆ ಇದ್ದಾಗ ಕರ್ಣನೂ ಭಾನುಮತಿನೂ ಪಗಡೆ ಆಡ್ತಾ ಕುಂತಿದ್ರಂತೆ, ಪಂತ ಕಟ್ಕೊಂಡಿರ್ತಾರೆ, ಗೆದ್ರೆ ಇದು ಕೊಡಬೇಕು ಅದು ಕೊಡಬೇಕು ಅನ್ಕೊಂಡು ಇಮ್ಮ ಗೆದ್ ಬಿಡ್ತಾನೆ ಕರ್ಣ ಪಗಡೆಯಲ್ಲಿ. ಆವಾಗ ಏನಾದ್ರು ಪಂತ ಕಟ್ಟಿದ್ವಲ್ಲ ಏನಾದ್ರು ತಗೋಬೇಕು ಅಂತ ಅನ್ಬಿಟ್ಟು ಭಾನುಮತಿ ಕೂತ್ಕಾಗ ಕೈ ಹಾಕ್ಬಿಟ್ಟು ಹರಡ್ಬಿಡ್ತಾನಂತ ಕೈಯ, ಅದು ಮುತ್ತೆಲ್ಲ ಹರಡ್ಕೊಂಡ್ಬಿಡ್ತಾನೆ. ಅದೇ ಟೇಮ್ನಾಗೆ ದುರ್ಯೋಧನ ಎಂಟ್ರಿ ಕೊಟ್ಬಿಡ್ತಾನೆ. ಆವಾಗ ಹೆಂಗಾಗಿರ್ಬೇಕು, ಬೇರೆಯವ್ರಾಗಿದ್ರೆ ಏನ್ ಮಾಡ್ತಿದ್ರ ಹೇಳು, ತಪ್ಪು ತಿಳ್ಕೊಳ್ಳೋರು, ಅನಾಹುತಗಳು ಮಾಡ್ಬಿಡೋರು ಅಲ್ವಾ. ಆವಾಗ ಕರ್ಣ ಎಂತ ಸಜ್ಜನ, ಅವನು ಸುಮ್ ಸುಮ್ನೆಯೇ ಕೈ ಹಾಕಿಲ್ಲ ಮುತ್ತನಾರಕ್ಕೆ, ಆಟ ಆಡವ್ರೆ ಗೆದ್ದವನ ಅದೇ ಕೇಳವನೆ ಅಂತ ಅನ್ಕೊಂಡು ಅಂಥ ಒಳ್ಳೆ ತಂದನ್ ನಡ್ಕೊಳ್ತಾನೆ. ಅದೇನೋ ಹೇಳ್ತಾರ ಕಣ್ಣ, ಇದನ್ನ ಆರಿಸ್ಕೊಡ್ಲಾ ಪೋಣಿಸ್ಕೊಡ್ಲಾ ಅಂತ ಕೇಳ್ತಾನಂತಲ್ಲ, ಚೆಲ್ಲಾಡೋಗಿರುತ್ತಲ್ಲ ಮುತ್ತದಕ್ಕೆ, ಪೋಣಿಸ್ಕೊಡ್ಲಾ ಆರಿಸ್ಕೊಡ್ಲಾ ಅಂತ ನೋಡಪ್ಪ ಎಂತ ಮಾತು ಅಲ್ವಾ. ಅಲ್ಲ ನನ್ಗೆ ಈ ಮಹಾಭಾರತ ಓದಿದ್ರೆ ಏನಣ್ಣ ಇವತ್ನಾಗ ಏನೇನ್ ನಡೀತಾದೋ ಎಲ್ಲ ಅದ್ರಲ್ಲಿ ಅದೇ ಅಂತ ಅನ್ಸ್ತದಕ್ಕಪ್ಪ. ಮಹಾಭಾರತದಾಗೆ ನೋಡಪ್ಪ ಇನ್ನೊಂದ್ ಬಹಳ ಮುಖ್ಯವಾದ ಪಾತ್ರ ಅಂದ್ರೆ ಅಭಿಮನ್ಯುದು. ಅವ ಹುಲಿ ಹುಲಿ ಓಡಾಡ್ದಂಗೆ ಓಡಾಡ್ದ. ಗೊತ್ತ ಜಯಣ್ಣ, ಜಯಣ್ಣ ನೀನ್ ಅದನ್ನು ಮರ್ತ್ಬಿಟ್ಟಿದ್ದೆಯಲ್ಲ, ನಮ್ ಇದು ರಾಮಣ್ಣ ಮೇಷ್ಟ್ರು ಹಾರ್ಮನಿ ಮೇಷ್ಟ್ರು ನಾಟಕ ಕಲಿಸ್ತೀವಿ ಬನ್ನಿ ಅಂತಾಗ ನನ್ಗೆ ಅಭಿಮನ್ಯನೇ ಬೇಕು ಅಂತ ಅನ್ಬಿಟ್ಟು ಆಟ ಹಿಡ್ದು ಬಿಟ್ಟಿದ್ಯಲ್ಲ ನೀನು. ಏನೇನೋ ಜಪ್ತಿ ಮಾಡಿಕೊಂಡು ಹೇಳಪ್ಪ, ನಿಂಗೆ ಏನ್ ಕೊಟ್ರು? ನಾನು ಅರ್ಜುನ ನೋಡ್ದ ಅಲ್ಲೋ ಅರ್ಜುನ ಉಲುಪಿ ಚಿತ್ರಾಂಗದ ಬೇಕಿತ್ತಲ್ಲ, ಡಾನ್ಸ್ ಹಾಡುಗಳು ಇರ್ತಿತ್ತಲ್ಲ, ಚಲುವ ಅಂತ ಚೆನ್ನಿಗನಲ್ಲಿ ದಾಡು ಬಾ ಅದು ಸಿನಿಮಾ ಹಾಡು ಜಿಂಗ್ ಜಿಂಗ್ ಜಿಂಗ್ ಸಿಂಹಾಸನದ ಮೇಲೆ ಕುಂತ್ಕೊಂಡ್ ಅದ್ ನೋಡ್ಬೋದು ಅಂತ ಅರ್ಜುನ. ಆದ್ರೆ ಅರ್ಜುನ ಯಾರು ಸಿನಿಮಾಸನ ಮೇಲೆ ಕೂರ್ಸ್ಯಾರು? ಆದ್ರೂ ಕೂರ್ಸಾರು ಕಯ್ಯ, ನೀನೇ ಮನೆಯಿಂದ ತಕ ಹೋಗ್ಬೇಕಿತ್ತ. ಡ್ರಾಮಾ ಸೀನ್ಸ್ ಗಳು ಬರ್ತಿರ್ಲಿಲ್ವಾ, ಜಿಗಿ ಜಿಗಿ ಜಿಗಿ ಜಿಗಿ ಜಿಗಿ ಅಂತಿರ್ಲಿಲ್ವಯ್ಯ ಬಿಡಪ್ಪ. ಈಗ ಯಾಕೆ ಬಂತದು, ಹುಲಿ ಹುಲಿ ಹುಲಿ ತರ ಹೋರಾಡಿ ಪಿರಾಣವ ಕೊಟ್ಬಿಟ್ಟ ಅಭಿಮನ್ಯು. ಅವನಿಗೆ ಗೊತ್ತಿತ್ತಂತೆ ಪಿರಾಣ ಹೋಯ್ತದೆ ಅಂತ, ಯಾಕೆಂದ್ರೆ ಒಳಕ್ ಹೋಗೋದ್ ಗೊತ್ತ ಅವನಿಗೆ ಗೊತ್ತಿಲ್ಲ. ಚಂದ್ರ ವ್ಯೂಹ ಹೊಟ್ಟ ಒಳಗಿರಾಗ್ಲೇ ಕೇಳ್ಕೊಂಬಿಟ್ಟಿದ್ದ ಕೃಷ್ಣ ಹೇಳೋ ಕಥೆಯ. ಹುಲಿಯಿಂದಾಗ ಗೆಪ್ತಿ ಬತ್ತಂಗೆ ಅಣ, ಹುಲಿಗೂ ಒಂದ್ ದಿವಸ ಇದ್ದದಂತಲ್ಲ ಪೂಜೆ ಮಾಡ್ಬೇಕಯ್ಯ, ಅದಕ್ಕೂ ಹುಲಿ ದಿನ ಅಂತ. ಅದಕ್ಕೆ ಪೂಜೆ ಮಾಡಿ, ಅದೇನ್ ಪೂಜೆ ಮಾಡಿಸ್ಕೊತದ್ಗೆ ಮಾಡೋದಿಲ್ವಾ? ಗಂಡನ್ ಪೂಜೆ ಮಾಡ್ತಾರಕ್ಕಪ್ಪ ಹುಲಿಗೂ ನಾನ್ ನೋಡಿವ್ನಿ. ಅವ್ನ್ ಮೊದ್ಲೇ ಜನಪದ ಆಡೋನು ಕಣ್ಣ, ಅವನಿಗೆ ಹುಲಿ ಪೂಜೆ ಎಲ್ಲ ಗೊತ್ತಿಲ್ಲದೆ ಇರ್ತದ. ಜಯಣ್ಣ ಇದಕ್ಕೆ ಹುಲಿ ಪೂಜೆ ಮಾಡೋರಿಲ್ಲ ಅಂದ, ಅದು ಇದ್ರತಾವ ಹುಲಿ ವೇಷ ಹಾಕೊಂಡು ಕುಣಿತಾರಲ್ಲ ಅವ್ರಿಗೂ ಪೂಜೆ ಮಾಡ್ಕೊಬರ್ಬೋದು ನೀನ್ ಅಟಯ್ಯ. ಹಂಗಲ್ಲ ಕಂಜಯಣ್ಣ, ಈಗ ನಿಜವಾದ ಹುಲಿ ಪೂಜೆ ಮಾಡ್ತಿರೋ ಏನೋ ಗೊತ್ತಿಲ್ಲ ಕಯ್ಯ, ಮಾದಪ್ಪನ ಜೊತೆಲಿರೋ ಹುಲಿ ದಿನ ಪೂಜೆ ಮಾಡೋದಿಲ್ಲ. ಮಂಟಸ್ವಾಮಿಗೇನೋ ಗೊತ್ತಿಲ್ಲಕವ ನನಗದು, ಮಾದೇಶ್ವರಂಗೆ ಮಾಡ್ತಾರೆ. ನಮ್ಮೂರಲ್ಲೆಲ್ಲ ಮಂಟಸ್ವಾಮಿ ಅಂದ್ರೆ ಎರಡು ಹುಲಿ ಇಟ್ಕೊಂಡೆ ಬರೋರು ಮೆರವಣಿಗೆ. ನಿಜವಾದ ಹುಲಿ ತಂದಾರ, ನಾವಲ್ಲಿ ನಿಂತ್ಕೋತಾ ಇದ್ವ ಓಡ್ತಾ ಇದ್ದ. ಈಗ ಹೊಟ್ಟ ಒಳಗ ಅದೇನೋ ಇದು ಹಾಕ್ಬಿಟ್ಟು ನಿಲ್ಸಿರ್ತಾರಲ್ಲ ಆ ತರದ ಹುಲಿ ಕಣ್ಣ. ಮಣ್ಣಂದು ತಕೊಂಬರೋರು ಅದ್ರ ಮೇಲೆ ವಿಗ್ರಹ ಇಟ್ಕೊಂಡು ಮನ್ ಮನೆಗ್ ಬರೋರು ಮಂಟೇಸ್ವಾಮಿ ಅನ್ಕೊಂಡು. ಎಂತ ಐಸಿ ಹೇಳ್ಬಿಟ್ಟ, ಮಹದೇಶ್ವರನ ಪೂಜೆ ಮಲೆ ಮಹದೇಶ್ವರಂದು ವಾಹನವೇ ಅದಲ್ವೇನ ಅಲ್ವಪ್ಪ. ಅದಕ್ಕೆ ಏಳು ಮಲೆಯಲ್ಲಿ ಯಾಗ್ರದ ಮ್ಯಾಲೆ ಬರುವನು ಯಾರಯ್ಯ, ನಮ್ಮ ದುಂಡು ದುಂಡುಳ್ಳ ದುಡುವಂತ ಶರಣ ಮಾಯ್ಕಾರ ಮಾದಯ್ಯ, ನಮ್ಮ ದುಂಡು ದುಂಡುಳ್ಳ ದುಡುವಂತ ಶರಣ ಮಾಯ್ಕಾರ ಮಾದ. ಯಾಗ್ರ ಅಂತ ಗೊತ್ತದಲ್ಲ, ಯಾಗ್ರ ಯಾಗ್ರ ಅಂದ್ರೆ ವ್ಯಾಘ್ರ ಗೊತ್ತಿಲ್ವಯ್ಯ, ನಿನ್ಗೆ ಹೇಳ್ಕೊಟ್ಟಿಲ್ವ ಮೇಷ್ಟ್ರು? ಹೇಳ್ಕೊಟ್ಟವ್ರಲ್ಲ ಇಲ್ಲ ಅಂದೆ ಯಾಗ್ರ ಅಂದೆ ನಾನು, ಹೇಳಿ ಹೇಳಿದ ಮಾತಿಗೆ ಎಫೆಕ್ಟ್ ಕೊಟ್ಟೆ. ಎಫೆಕ್ಟ್ ಏನ್ ಡಿಜಿಟಲ್ ಸ್ಪೆಷಲ್ ಎಫೆಕ್ಟ್ ಇಲ್ವಾ? ಈಗ ಏನ್ ಗೊತ್ತಾ, ಹುಲಿಯ ಪೂಜೆನಾರು ಮಾಡು ಆಯ್ತಾ, ಎದ್ರಕಂಡಾರು ಇರು, ಆದ್ರೆ ಹುಲಿ ಕಾಡಾಗಿರ್ಬೇಕು. ಕಾಡ್ ಇರ್ಬೇಕಾದ್ರೆ ಹುಲಿ ಇರ್ಬೇಕಂತಲ್ಲ, ಹುಲಿ ಇದ್ರೆ ಕಾಡಾಗ್ಬಿಟ್ಟದ. ಈಗ ಸರ್ಕಾರ ಈಗ ಏನ್ ಮಾಡದೆ, ಹುಲಿ ಸಂರಕ್ಷಿತ ಅಭಯಾರಣ್ಯ ಮಾಡ್ತಾ ಇದೆ. ಅಂದ್ರೆ ಅಲ್ಲಿ ನೀವು ಒಳಕ್ಕು ಹೋಗಂಗಿಲ್ಲ. ಈಗ ಹೊಸದೊಂದು ಗೊತ್ತಾ, ಏಳು ಕಾಡೊಳಗಡೆ ಹಸನು ಮೇಯಿಸಬಾರ್ದು ಅಂತ ಹೇಳ್ಬಿಟ್ಟವ್ರಂತ ಪೇಪರ್ ನಾಗ ಬಂದಿತ್ತಲ್ಲ. ಅಂದ್ರ ನೋಡು, ಎರಡ್ ತರ ಸಮಸ್ಯೆ ಆಯ್ತತೆ. ಈಗ ಮೊನ್ನೆ ಒಂದ್ ನಾಕೈದು ಹುಲಿ ಎಲ್ಲ ಸತ್ತೋಯ್ತು ಅಂತ ಕೇಳಿದ್ರು. ಹಸ ಏನೋ ಆಪ್ಲೇಸ್ ಅನ್ನ ಏನೋ ಮಾಡಿದಾಗ ಕೃಷಿಗೆ ಬಳಸ್ತಾರಲ್ಲ ವಿಷ, ಅದ ಆದ್ರ ಮೇಕ್ ಹಾಕ್ಬಿಟ್ಟಿದ್ರೆ. ಈಗ ಕಾಡೊಳಕ್ಕೆ ಇವು ಹೋದ್ರೆ ಹುಲಿ ಹಿಡ್ಕೊಂಡ್ ತಿಂದಲೇ ಬಿಡ್ತದ, ಅದು ಹುಲಿ ತಿಂತದೆ ಅಂತ ಹುಲಿ ಮೇಲೆ ಸಿಟ್ಟಿಗೆ ಇವ್ರು ವಿಷ ಹಾಕ್ಬಿಟ್ರೆ ಹುಲಿ ಸತ್ತೋಗೋದಿಲ್ವಾ? ತಪ್ಪು ಕಾಡಿಗೆ ಮೇಯಕ್ ಬಿಟ್ಟವ್ರದ್ದು ಹುಲಿದು ಹೇಳಪ್ಪ. ಈಗ ನಿಮ್ಮ ಮನೆಗೆ ನಾನು ಬಂದ್ಬಿಟ್ರೆ ಬುಟ್ಟಯ್ಯ ದೊಣ್ಣೆ ತಕೊಂಡ್ ಬಿಡಿಯೋದಿಲ್ಲ. ಸ್ನೇಹಿತ ಒತ್ತಲ್ ಒತ್ತಲ್ಲ ಹೇಳಪ್ಪ, ಮುಂದಕ್ಕೆ ಒತ್ತಲ್ ಒತ್ತಲ್ ಬಂದ್ರು ಉಣ್ಣಕ್ಕಿಕ್ತಿವಿ. ಹಂಗಲ್ಲ ಅಂದ್ರ ನೀನು ಹೇಳಕ್ಕೆ ಏನು ಪ್ರಯತ್ನ ಪಡ್ಬೇಕು ಗೊತ್ತ ನೀನು ಹೇಳಪ್ಪ ಅಂದ್ರ ತೆಪ್ಪ ಮಾಡಬಾರ್ದು. ಪಿರಾಣಿಗಳು ನೋಡವ, ಅವೇನ್ ಮನಸ್ನಂಗ ಆಸ್ತಿ ಮಾಡ್ತಾವ? ಹುಲಿ ಏನ್ ಸೈಟ್ ಮಾಡ್ಕೊಂಡು ಜೀವನ ಮಾಡ್ತಾವ? ಹುಲಿ ಕೂಡಾಗ್ತದೆ ನಾವ ಮೊಮ್ಮಕ್ಳಿಗೆ ಮರಿಮಕ್ಳಿಗೆ ಆಸ್ತಿ ಮಾಡ್ತದೆ ನಾವ? ಏನಿಲ್ಲ, ಹೊಟ್ಟೆ ತುಂಬಿದ್ರೆ ನಿನ್ ಪಕ್ಕದಾಗ ಹೋದ್ರು ನೀನ್ ಮಾತಾಡ್ಸೋದಿಲ್ಲ, ಗುರ್ರಂಕ ಹೋಯ್ತದ ಅಷ್ಟೇ. ಇಲ್ವಾ ಮನ್ಸ್ನೇ ಪಾಪಿ ಇಲ್ವಾ? ಅವನು ಕಾಡ್ ಪ್ರಾಣಿಗಳ ರಕ್ಷಣೆ ಮಾಡ್ಬೇಕು, ಇಲ್ಲಾಂದ್ರೆ ಅವ್ ಪಾಡ್ಗ ಅವನಾರು ಬಿಟ್ಬಿಡ್ಬೇಕು. ಬಿಟ್ಬಿಡ್ಬೇಕು, ಕಾಡಾಗಿರ್ತಾವ ನೆಮ್ಮದಿ ಜಿಂಕೆ ತಿನ್ಕೊಂಡಿರ್ತೈತೆ ಅಲ್ವೇನವ. ಇವನು ಆಡ ಬಿಡೋದು ಹಸುವ ಬಿಡೋದು ಮೇಯಿಸ್ಕತ್ತದೆ ಅಂತ, ಆಮೇಲೆ ಹುಲಿ ತಿಂತು ಚಿರತೆ ಬಂತು ಅಂತ ಎದ್ರಕಂಡ್ರೆ ಏನ ಮಾಡಕ್ಕಾಯ್ತು? ಕಷ್ಟ ಕಂಡ್ಬಿಡು ಜಯಣ್ಣ, ಇವೆಲ್ಲ ನಮ್ದು ತಪ್ಪದೆ ಕಣ ಮನ್ಸರ್ದು. ಆಮೇಲೆ ರಾತ್ರಿ ಹೊತ್ತು ಕಾಡ ಒಳಗಡೆ ಹೋಗಬಾರ್ದಂತೆ ಕಣಣ್ಣ, ಅದಕ್ಕೆ ಬಂದ್ ಮಾಡ್ಗವ್ರೆ ಗೇಟ ಜೈಲ್ಗೆ ಹಾಕ್ತಾರೆ ಹಂಗ ಹೋದ್ರೆ. ನಮ್ ಮುಂಚೆ ಎಲ್ಲ ಹೋಗ್ಬಿಟ್ಟು ಪ್ರಾಣಿಗಳ ಮೇಲೆ ಎಲ್ಲ ಅವ್ರದ್ದು ವಾಹನ ಎಲ್ಲ ಹರಿಸ್ಬಿಡ್ತಾ ಇದ್ರಲ್ಲ ರಾತ್ರಿನಲ್ಲಿ, ಅದಕ್ಕೆ ಅದೇನೋ ಈಗ ಅದೇನೋ ಹೇಳ್ದಲ್ಲಪ್ಪ ಹುಲಿ ಅಭಯಾರಣ್ಯ, ಅದನ್ನ ರಾತ್ರಿ ಸಂಜೆ 6 ಗಂಟೆಗೂ ಅಥವಾ ಏನೋ ಬೆಳಗಿನ ಜಾವ 6 ಗಂಟೆವರೆಗೂ ಏನೋ ಇರ್ತದೆ. 6 ರಿಂದ 6 ವರೆಗೂ ಬಿಡೋಕಿಲ್ಲ, ಬಿಡೋಕಿಲ್ಲ. ಹುಲಿ ಚಂದಾಗಿದ್ದು ಸಂತಾನವ ಜಾಸ್ತಿ ಮಾಡ್ಕೊಂಡ್ರೆ ಕಾಡ್ ಸಂರಕ್ಷಣೆ ಆಗಿರ್ತೈತೆ. ಕಾಡ್ ಇದ್ರೆ ನಾಡು ಪರಿಸರ ಎಲ್ಲ ಗೊತ್ತಿರೋ ವಿಚಾರವೇ ಇಲ್ವೇ. ಅದು ಏಷ್ಯಾದಲ್ಲಿ ನಮ್ ಭಾರತವೇ ಅಂತಲ್ಲಪ್ಪ, ಸ್ವಲ್ಪ ಜಾಸ್ತಿ ಹುಲಿ ಹೊಂದಿರೋ ಕರ್ನಾಟಕದಲ್ಲಿ. ಏನೋ ಕ್ಯಾಮ್ರಾವ ಮಡಗ್ಬಿಟ್ಟು ನೋಡ್ತಾರಂತೆ, ಅದೇನ ಕತ್ಕು ಕಟ್ಬಿಡ್ತಾರಂತಲ್ಲಪ್ಪ. ಈಗ ಹಿಂದೆಲ್ಲ ಕೊಡ್ತಾರೆ ಅಂತಿದ್ರಪ್ಪ, ಈಗ ಗೊತ್ತಿಲ್ಲ. ಕ್ಯಾಮ್ರಾ ಮಡಗಿ ಹುಲಿ ಪಟ್ಟೆ ಇರ್ತದಲ್ಲ, ಹುಲಿ ನೋಡೋದ್ರೆಲ್ಲ ಒಂದೇ ತರ ಕಾಣ್ತವೆ. ಆದ್ರೆ ಒಂದ್ ಹುಲಿ ಪಟ್ಟೆ ಇನ್ನೊಂದ್ ಹುಲಿ ಪಟ್ಟೆ ತರ ಇರಕ್ಕಿಲ್ವಂತೆ. ಹುಲಿ ಜೋಳಿ ಆದ್ರೂ ಒಂಚೂರು ವ್ಯತ್ಯಾಸ ಇರ್ತದಲ್ಲ, ಅದನ್ನ ನೋಡ್ ಕಂಡಿಡಿತಾರ. ಓ ಅದೇನು ಹುಲಿ ಹೋಗೋದೇನದಕ್ಕೆ ಅದೇನ ಅಂತಾರಪ್ಪ, ಹೆಜ್ಜೆ ಹುಲಿ ಹೆಜ್ಜೆ ಪಂಜ ಅದ್ರಲ್ಲೇ ಅಂತಾರ ಒಡೆ ರಪ್ನ ಹಂಗೆ ಕಂಡ್ ಕಿತ್ಕ ಬಂದ್ಬಿಡ್ತದಂತೆ ಮುಖ ಮೊರಲ್ಲಿ ಇರೋದೆಲ್ಲ. ಕರಡಿನೂ ಹಂಗೆ ತಾನೆ, ಅದು ಹಾಕ್ಬಿಟ್ಟು ಮುಖಾನೇ ಎಳೆದ್ಬಿಡ್ತದಂತೆ. ಏನೋ ಒಟ್ನಲ್ಲಿ ಕಾಡ್ ಪ್ರಾಣಿಗಳು ಸಂರಕ್ಷಣೆ ಆಗ್ಬೇಕು, ಭೀಮನ್ ಪೂಜೆ ಮಾಡಿ ಅವರು ಇದ್ರೆ ತಂಬಿಟ್ಟು ಗಿಂಬಿಟ್ಟು ತಕಬಾರ ಹೋಗು. ಕಣ್ಣ ಅವನಿಗೆ ಹುಷಾರಿಲ್ಲ, ಹೆಚ್ಚಿಗೆ ಅವನಿಗೆ ಬರೀ ಕಷಾಯ ಕೊಡ ಅಷ್ಟೇ ಮಾಡು, ಒಂದಿಷ್ಟು ಜೀರಿಗೆ ಕಷಾಯ ಕೊಡ್ಕೊಂಡು ಗಿಂಬಿಟ್ಟಿದ್ದು ನನಿತ್ತ. ಅವ ನನ್ ತೃಪ್ತಿ ಪಡಿಸೋದಿರ್ಲಿ, ನಮ್ ಜಯಣ್ಣನ್ ತೃಪ್ತಿ ಪಡಿಸವ, ನಡೆಯವ ಒಳಕ್ಕೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವರ್ಷ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕುಶಾಲನಗರದ ಕೆಲವೇ ಕಡೆ ಕಾಣಿಸಿಕೊಂಡಿದ್ದ ಬೆಂಕಿ ರೋಗ ಈ ವರ್ಷ ಕೊಡಗು, ಹಾಸನ, ಮೈಸೂರು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಅನೇಕ ಕಡೆ ವ್ಯಾಪಕವಾಗಿ ಕಾಣಿಸಿಕೊಂಡು ಶುಂಠಿ ಬೆಳೆಯನ್ನು ಹಲವೆಡೆ ಬಾಧಿಸಿದೆ. ಸೂಕ್ತ ಸಮಯದಲ್ಲಿ ಸರಿಯಾದ ನಿರ್ವಹಣಾ ಕ್ರಮ ತೆಗೆದುಕೊಳ್ಳದಿದ್ದರೆ 2-3 ವಾರಗಳೊಳಗೆ ಬೆಳೆ ಸಂಪೂರ್ಣ ಒಣಗಿಬಿಡುತ್ತದೆ. ಈ ವರ್ಷ ಮಳೆ ಕಳೆದ ಸಲಕ್ಕಿಂತ ಮುನ್ನವೇ ಪ್ರಾರಂಭವಾಗಿದೆ. ಬಹಳಷ್ಟು ಕಡೆ ಹೆಚ್ಚಿನ ಮಳೆ ಮೇನಿಂದ ಇಲ್ಲಿಯವರೆಗೂ ಬರುತ್ತಲೇ ಇದೆ. ಇದು ರೋಗ ಉಲ್ಬಣವಾಗಲು ಪ್ರಮುಖ ಕಾರಣ. ತ್ವರಿತವಾಗಿ ರೋಗ ಹರಡಲು ಮತ್ತಷ್ಟು ಪೂರಕ ಅಂಶಗಳೆಂದರೆ ಮೋಡ, ತಗ್ಗಿದ ಉಷ್ಣಾಂಶ, ತುಂತುರು ಮಳೆ, ಮೋಡ ಮುಸುಕಿದ ವಾತಾವರಣ, ಕಡಿಮೆ ಬಿಸಿಲು, ಮಣ್ಣಿನಲ್ಲಿ ಹೆಚ್ಚಿರುವ ತೇವಾಂಶ, ಸೂಕ್ತ ಬಸಿಗಾಲುವೆ ಇಲ್ಲದಿರುವುದು ಹಾಗೂ ವೇಗವಾಗಿ ಬೀಸುವ ಗಾಳಿ ಪ್ರಮುಖ ಕಾರಣವಾಗಿದೆ. ರೈತರು ಇದಕ್ಕೆ ಬೆಂಕಿ ರೋಗ, ದೊಮ್ಮೆ ರೋಗ ಮುಂತಾದ ಹೆಸರುಗಳಿಂದ ಕರೆಯುತ್ತಿದ್ದಾರೆ. ತೆಂಗಿನ ತೋಟಗಳಲ್ಲಿ ಶುಂಠಿ ಬೆಳೆದಿರುವ ಕಡೆ ರೋಗ ಹೆಚ್ಚು ಉಲ್ಬಣವಾಗಿರುವುದನ್ನು ಅರಿತು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾನಿಲಯವು ಸಮೀಕ್ಷಾ ತಂಡವನ್ನು ರಚಿಸಿ 3ನೇ ವಾರ ಕೊಡಗು, ಹಾಸನ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಸರ್ವೇಕ್ಷಣೆಯನ್ನು ನಡೆಸಿತು. ಇದು ಯಾವುದೇ ವೈರಸ್ನಿಂದ ಬಂದಿರುವ ರೋಗವಲ್ಲ, ಇದು ಶಿಲೀಂಧ್ರ ಮೂಲದ ರೋಗ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಶುಂಠಿಗೆ ಎಲೆಚುಕ್ಕೆ ರೋಗ ಹೊಸದೇನಲ್ಲ, ಆದರೆ ಇದು ಇಷ್ಟು ತೀವ್ರವಾಗಿ ಈ ಮೊದಲು ಬರ್ತಾ ಇರಲಿಲ್ಲ ಹಾಗೂ ಸುಲಭವಾಗಿ ನಿರ್ವಹಿಸಬಹುದಾಗಿತ್ತು. ಈ ಹಂಗಾಮಿನಲ್ಲೂ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ಸರ್ವೇಕ್ಷಣೆಯ ಪ್ರಕಾರ ವಿವಿಧ ರೀತಿಯ ಶಿಲೀಂಧ್ರಗಳು ಕಾಣಿಸಿಕೊಂಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಪೆರಿಕ್ಯುಲೇರಿಯಾ ಅಂದರೆ ಭತ್ತದ ಬೆಂಕಿ ರೋಗಕ್ಕೆ ಕಾರಣವಾದ ಶಿಲೀಂಧ್ರದ ಜಾತಿಗೆ ಸೇರಿದ್ದು, ಫಿಲ್ಲೋಸ್ಟಿಕ್ಟ ಹಾಗೂ ಕೊಲ್ಲೆಟೋಟ್ರೈಕಮ್ ಬಗೆಗಳು. ಇವುಗಳ ಪೈಕಿ ಪೆರಿಕ್ಯುಲೇರಿಯಾ ಅತಿ ಶೀಘ್ರವಾಗಿ ಹರಡುವ ರೋಗಾಣುವಾಗಿದೆ. ತೋಟಗಾರಿಕೆ ವಿಶ್ವವಿದ್ಯಾನಿಲಯವು ಸರ್ವೇಕ್ಷಣೆ ನಡೆಸಿದ ಕೊಡಗಿನ ಕುಶಾಲನಗರ, ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಹುಣಸೂರು ಮತ್ತು ಹಾಸನ ಜಿಲ್ಲೆಯ ಅರಕಲುಗೂಡು ಇಲ್ಲಿನ ಶುಂಠಿ ತಾಕುಗಳಲ್ಲಿ ಈ ರೋಗ ಲಕ್ಷಣಗಳು ಮತ್ತು ರೋಗಾಣುಗಳು ಕಂಡುಬಂದಿವೆ. ನಿರಂತರ ಮಳೆಯಿಂದಾಗಿ ಬಳಸುತ್ತಿರುವ ಔಷಧಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಪ್ರಮಾಣದ ಔಷಧಗಳ ಬಳಕೆ ರೋಗವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ತೊಡಕಾಗಿವೆ. ರೈತರು ರೋಗಕ್ಕೆ ಹೆದರಿ ಶಿಲೀಂಧ್ರ ನಾಶಕಗಳ ಜೊತೆ ಬೆಳೆ ಉತ್ತೇಜಕಗಳು, ಹಾರ್ಮೋನುಗಳು, ಅಮೈನೋ ಆಮ್ಲ, ಕಡಲಪಾಚಿ ಆಧಾರಿತ ಉತ್ಪನ್ನಗಳನ್ನು ಅರಿವಿಲ್ಲದೆಯೇ ಒಮ್ಮೆಗೆ 4-6 ಉತ್ಪನ್ನಗಳನ್ನು ಬಳಸುವುದರಿಂದ ರೋಗ ನಿಯಂತ್ರಣಕ್ಕೆ ಬರುವುದಿಲ್ಲ. ಈ ನಿಟ್ಟಿನಲ್ಲಿ ತಜ್ಞರ ಸಲಹೆ ಪಡೆದು ಸೂಕ್ತ ಔಷಧವನ್ನು ಕಾಲಕಾಲಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಿಂಪಡಣೆ ಮಾಡಿದರೆ ರೋಗವನ್ನು ಹತೋಟಿಗೆ ತರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರೋಗ ಬರುವ ಮೊದಲು 1% ಬೋರ್ಡೋ ದ್ರಾವಣ ಮ್ಯಾಂಕೋಜೆಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ 12-15 ದಿನಗಳ ಅಂತರದಲ್ಲಿ ಸಿಲಿಕಾನ್ ಆಧಾರಿತ ಅಂಟು ಸೇರಿಸಿ ಸಿಂಪಡಿಸಬೇಕು. ಈಗಾಗಲೇ ರೋಗ ಬಂದಿರುವ ಕಡೆ ಮಳೆ ಇಲ್ಲದಿರುವಾಗ, ಅಂದರೆ ಕನಿಷ್ಠ 4-5 ಗಂಟೆ ಮಳೆ ಇಲ್ಲದಿರುವಾಗ, ಪ್ರೋಪಿಕೋನೋಜಾಲ್ 25 EC 1 ಮಿಲಿಲೀಟರ್ ಅನ್ನು ಪ್ರತಿ ಲೀಟರ್ ನೀರಿಗೆ ಅಥವಾ ಹೆಕ್ಸಾಕೋನೋಜಾಲ್ 5 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಅಥವಾ ಟೆಬುಕೋನೋಜೋಲ್ 38.39 EC 1 ಮಿಲಿಲೀಟರ್ ಅನ್ನು ಪ್ರತಿ ಲೀಟರ್ ನೀರಿಗೆ ಅಂತರ್ವ್ಯಾಪಿಯಾಗಿ ಶಿಲೀಂಧ್ರ ನಾಶಕಗಳನ್ನು ಅಥವಾ ಕಾರ್ಬನ್ಡೈಜಿಮ್ 12% ಹಾಗೂ ಮ್ಯಾಂಕೋಜೆಬ್ 63% 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ 8-10 ದಿನಗಳ ಅಂತರದಲ್ಲಿ ಗುಣಮಟ್ಟದ ಅಂಟು ಬೆರೆಸಿ ಸಿಂಪಡಿಸಬೇಕು. ಬಹಳಷ್ಟು ಕೃಷಿಕರು ರೋಗ ಬಂದ ನಂತರ ಟೆಬುಕೋನೋಜೋಲ್ 50% ಹಾಗೂ ಟ್ರೈಫ್ಲಾಕ್ಸಿಸ್ಟ್ರಾಬಿನ್ 25% WBC ಅನ್ನು ಸಿಂಪಡಿಸಿ ಉತ್ತಮ ಫಲಿತಾಂಶ ಪಡೆದಿರುವುದು ತಜ್ಞರ ಗಮನಕ್ಕೆ ಬಂದಿದೆ. ಇದನ್ನು ಸಂಶೋಧನೆಯಿಂದ ದೃಢಪಡಿಸಬೇಕಿದೆ. ಆದಾಗ್ಯೂ ಸ್ಟ್ರಾಬಿಲಿನ್ ಗುಂಪಿಗೆ ಸೇರಿರುವ ಶಿಲೀಂಧ್ರ ನಾಶಕಗಳನ್ನು ಪದೇ ಪದೇ ಬಳಕೆ ಮಾಡುವುದರಿಂದ ರೋಗಾಣು ಅಂತಹ ಶಿಲೀಂಧ್ರ ನಾಶಕಗಳಿಗೆ ಪ್ರತಿರೋಧಕ ಶಕ್ತಿ ಬೆಳೆಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುವ ಕಾರಣ ಅವುಗಳ ಪುನರಾವರ್ತಿತ ಬಳಕೆ ಮಾಡದಿರಲು ತಿಳಿಸಲಾಗಿದೆ. ರೋಗದ ತೀವ್ರತೆಯನ್ನು ಮನಗಂಡಿರುವ ತೋಟಗಾರಿಕೆ ವಿಶ್ವವಿದ್ಯಾನಿಲಯವು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಸಂಶೋಧನೆಯನ್ನು ನಡೆಸಿ ಸೂಕ್ತ ಮತ್ತು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅಭಿವೃದ್ಧಿಪಡಿಸಲಿದೆ. ಅಷ್ಟೇ ಅಲ್ಲದೆ ಶುಂಠಿ ಕೃಷಿಕರಿಗೆ ಅವಶ್ಯವಿರುವ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದೆ ಎಂದು ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ದಕ್ಷಿಣ ವಲಯದ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕರು ತಿಳಿಸಿದ್ದಾರೆ ಎಂದು ವರದಿಯಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜುಲೈ 28 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ನಿಲ್ಲಿಸಿ ಪರಿಸರ ಸಂರಕ್ಷಿಸಿ, ಈ ಕುರಿತು ಮೈಸೂರಿನ ಪರಿಸರ ವಿಜ್ಞಾನಿ ಪ್ರೊಫೆಸರ್ ವಿ ಜಗನ್ನಾಥ್ ಅವರೊಂದಿಗೆ ಸಂದರ್ಶನವಿದೆ. ನಾನಾದರೂ ಸರಿಸುಮಾರು 40 ವರ್ಷಗಳ ಪರಿಸರ ಇಂಜಿನಿಯರಿಂಗ್ ವೃತ್ತಿನಲ್ಲಿ ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದರೆ, ಪರಿಸರ ಒಂದು ವರದಾನ ಮತ್ತು ಶಾಪ. ಮೊಟ್ಟ ಮೊದಲನೇದಾಗಿ ಪರಿಸರ ಹೇಗೆ ಒಂದು ವರದಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1907 ಪ್ಲಾಸ್ಟಿಕ್ ಯುಗವನ್ನೇ ಶುರು ಮಾಡಿತು. ಪ್ಲಾಸ್ಟಿಕ್ ಹೇಗೆ ವರದಾನ ಅಂದರೆ, ಮನುಷ್ಯನ ಇತಿಹಾಸದಲ್ಲಿ ಯಾವ ಹೊಸ ಬಗೆಯ ಆವಿಷ್ಕಾರಗಳನ್ನು ಕೂಡ ತಿರಸ್ಕರಿಸಿಲ್ಲ. 29 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಸಮಗ್ರ ಮೀನು ಕೃಷಿ ಪದ್ಧತಿಯನ್ನು ಕುರಿತು ಮೈಸೂರು ಜಿಲ್ಲಾ ಮೀನುಗಾರಿಕಾ ಉಪನಿರ್ದೇಶಕರಾದ ಜಿಎಚ್ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ನಮ್ಮಲ್ಲಿ ಕೃಷಿ ಹೊಂಡಗಳು ಇವತ್ತು ಬೇಕಾದಷ್ಟು ಕೃಷಿ ಹೊಂಡಗಳಿದ್ದಾವೆ. ಎಲ್ಲಿ 6 ಹೆಚ್ಚು ನೀರು ನಿಲ್ತಕ್ಕಂಥ ಕೃಷಿ ಹೊಂಡ ಇದ್ದಾವೆ ಅಲ್ಲಿಗೆ ನಾವು ಈ ಹಿಂದೆಯಿಂದ ನಾವು ಸಾಮಾನ್ಯ ಗೆಂಡೆ ಜಾತಿಯ ಮೀನು ಮರಿಗಳನ್ನು 500 ಸಂಖ್ಯೆಯಲ್ಲಿ ಕೊಡ್ತಕ್ಕಂಥ ಒಂದು ಯೋಜನೆ ಇತ್ತು. ಮಂಜುನಾಥ್ ಅವರ, ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಕೃಷಿ ಹೊಂಡಗಳು ನಿರ್ಮಾಣ ಆಗ್ತವೆ, ಅದಕ್ಕೆ ಲೈನಿಂಗ್ ಅನ್ನು ಹಾಕ್ಬಿಟ್ಟಿರ್ತಾರೆ, ಅಂಥ ಜಾಗದಲ್ಲೂ ಮೀನು ಸಾಕ್ಬೋದೇ? ಖಂಡಿತ ಸಾಕ್ಬೋದು ಸರ್. ಈಗ ಅದು ಏನಂತಂದ್ರೆ, ನೀರು ನಿಲ್ತಕ್ಕಂಥ ಅವಧಿಯನ್ನು ಹೆಚ್ಚು ಮಾಡುತ್ತದೆ ಲೈನಿಂಗ್ ಹಾಕೋದ್ರಿಂದ. 30 ಬುಧವಾರ ತಾಳೆ ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಹಾಗೂ ಹೆಗ್ಗಡದೇವನಕೋಟೆ ತಾಲೂಕು ಸವ್ವೆ ಗ್ರಾಮದ ವೈಟಿ ಮಹೇಶ್. ನೀರೊಂದಿದ್ರೆ ಪಾಮಾಯಿಲಲ್ಲಿ ಏನು ಬೇಕಾದರೂ ಬೆಳಿಬೋದು ಸರ್. ಪಾಮಾಯಿಲ್ನೊಳಗೆ ಇದೊಂದೇ ಅಲ್ಲ ಸರ್, ನನ್ನ ಅನುಭವದ ಪ್ರಕಾರ ಈಗ ಈ 10-15 ಇರೋದಾಗೆಲ್ಲ ಪೆಪ್ಪರ್ ರೆಂಟ್ ಮಾಡ್ತಾ ಇದ್ದೀವಿ, ಅದರೊಳಗೆ ಆಮೇಲೆ ಕೋಕೋ ಹಾಕ್ತಾ ಇದ್ದೀವಿ ಇಂಟರ್ ಕ್ರಾಪ್ಗೆ. ಕಾಳ್ಮೆಣಸು ಪಾಮಾಯಿಲ್ಗೆ ಹಬ್ಬಿಸ್ತಿದ್ದೀವಿ, ಅದಿನ್ನೂ ಭಾರಿ ಚೆನ್ನಾಗಿ ಬರುತ್ತೆ. ಆದರೂ ಅದು ಕೀಳುವಾಗ ಒಂದೊಂದು ಹೋಗ್ಬೋದು, ಆದರೂ ಪೆಪ್ಪರು ಜಾಸ್ತಿ ಕಡಿಯುತ್ತೆ. ಅದನ್ನು ನಾವು ಒಂದು 2-3 ಕಡೆ ನೋಡಿ ಈಗ ಅದನ್ನು ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದೀವಿ ಸರ್. ಜುಲೈ 31 ಗುರುವಾರ ಭತ್ತದ ಸುಧಾರಿತ ಬೇಸಾಯ ವಿಧಾನಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಆರ್ ದಿನೇಶ್ ಅವರೊಂದಿಗೆ ಸಂದರ್ಶನ. ಈ ರೈತರು ಏನು ಮಾಡ್ತಾರೆ, ಈ ತಾಕುಗಳ ತನಕ ಕಾಲುವೆಗಳನ್ನು ಇಟ್ಕೊಳ್ತಾರೆ ಈ ಇದರ ಅಚ್ಚುಕಟ್ಟು ಪ್ರದೇಶದಲ್ಲಿ. ಒಂದ್ಸರಿ ನೀರು ತಾಕಿಗೆ ನಮ್ಮ ಗದ್ದೆಗೆ ಬಂತು ಅಂದರೆ ಇನ್ನು 10 ಇದ್ದರೂ ಹರಿದೋಗೋ ಥರ ಬಿಡ್ತಾರೆ, ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಯಿಂದ. ಹಿಂಗೆ ಮಾಡಬಾರ್ದು, ಪ್ರತಿ ತಾಕಿಗೂ ಕೂಡ ಕಾಲುವೆಗಳನ್ನು ಇಟ್ಕೊಂಡು ನೀರನ್ನು ಮ್ಯಾನೇಜ್ ಮಾಡಬೇಕು. ಒಂದು ಅಮ್ಮ ಒಂದು ಏನು ಪಾತಿ ಇರುತ್ತಲ್ಲ, ಆ ಪಾತಿಯಿಂದ ಒಂದು ಇಡೀ ಮಣ್ಣನ್ನು ಹೊರಗಡೆ ಹೋಗಬಾರ್ದು. ಯಾಕೆಂದರೆ ಮಣ್ಣು ನಮಗೆ ನಾವು ಅಂದ್ಕೊಂಡ ರೀತಿ ಕಲ್ಪವೃಕ್ಷ ಅಲ್ಲ, ಅದು 1 ಅಷ್ಟೇ ನಮಗೆ ಬೇಕಾಗಿರ್ತಕ್ಕಂಥ ಮಣ್ಣಿರೋದು. ಭತ್ತ ಏನು ಬೆಳಿತೀವಲ್ಲ ಅದು 15-30 cm ಆಳ ಅಷ್ಟೇ. ಆಗಸ್ಟ್ 1 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಅಪರ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಕೆಬಿ ದುಂಡಿ. ನಂತರ ನಮ್ಮ ನಿಲಯದಿಂದ ಪರಾಗ. ಇವತ್ತು ಯಾರಾದರೂ ಹಳೇ ಕಾಲದ ವ್ಯಕ್ತಿಗಳನ್ನು ನಾವು ಕರ್ಕೊಂಡೋದ್ರೆ, ರೈತರನ್ನ ಕರ್ಕೊಂಡೋದ್ರೆ, ರೈತರು ಜಮೀನನ್ನು ಖರೀದಿ ಮಾಡಬೇಕಾದ್ರೆ ಫಸ್ಟು ನೋಡ್ತಕ್ಕಂಥದ್ದು ಆ ಜಮೀನಿನಲ್ಲಿ ಉತ್ತ ಇದೆಯಾ ಅಂತಂದು, ಉತ್ತ ಇಲ್ಲ ಅಂತಂತಂದರೆ ಗೆದ್ದಲೆಲ್ಲಾದರೂ ಆಡ್ತಾ ಇದೆಯಾ ಅಂತಕ್ಕಂಥದ್ದನ್ನು ನೋಡ್ತಾರೆ. ಉತ್ತನೂ ಕಾಣಲಿಲ್ಲ ಗೆದ್ದಲೂ ಕಾಣಲಿಲ್ಲ ಅಂತಂತಂದರೆ ಏನು ಮಾಡ್ತೀರಿ ಅಂತ ಒಬ್ಬ ರೈತರನ್ನ ಪ್ರಶ್ನೆ ಮಾಡಿದಾಗ ಆ ರೈತರು ಹೇಳ್ತಾರೆ, ನಮ್ಮ ಮೆಗಲ ಮೇಲಿರೋದು ಒಂದು ಯಾವುದಾದ್ರು ಒಂದು ಬಟ್ಟೆನ ಎಷ್ಟು ಬರ್ತೀವಿ ಸರ್, ಮಾರನೇ ದಿನ ಹೋಗಿ ನೋಡಿದಾಗ ಆ ಬಟ್ಟೆಗೆ ಏನಾದ್ರು ಗೆದ್ದಲತ್ತಿದ್ರೆ ಆ ಜಮೀನು ಜೀವಂತವಾಗಿದೆ ಗೆದ್ದಲಿದೆ ಅಂತಂತಂದು ಖರೀದಿ ಮಾಡ್ತಿದ್ವಿ ಅಂತಕ್ಕಂಥದ್ದನ್ನು ರೈತರು ನೆನಪು ಮಾಡ್ತಾರೆ. ಆಗಸ್ಟ್ 2 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಗುಂಡುಪೇಟೆ ತಾಲೂಕು ತೆರಕಣಾಂಬಿ ಹೋಬಳಿ ವಡ್ಡಗೆರೆಯ ಕೃಷಿಕ ದಂಪತಿ ಚಿನ್ನಸ್ವಾಮಿ ವಡ್ಡಗೆರೆ ಹಾಗೂ KS ಗಿರಿಕನ್ಯೆ. ಆಮೇಲೆ ಒಂದು 2 ತಿಂಗಳಾದ್ಮೇಲೆ ನನಗೆ ಮೈಸೂರಿಗೆ ಬಂದ್ಬಿಟ್ರೆ ಭಾನುವಾರ ಒಂದಿನ ಕಳೆಯೋದಿದೆಯಲ್ಲ ನರಕ, ಇವಳಿಗೂ ಹೇಳ್ತಿರ್ತೀನಿ ನನ್ನ ದೇಹ ಮಾತ್ರ ಇಲ್ಲಿದೆ, ಮನಸ್ಸೆಲ್ಲ ಇವತ್ತು ಬಾಳೆ ಏನಾಯಿತು, ಮಾವೇನಾಯಿತು, ಅಡಿಕೆ ಏನಾಯಿತು, ಆ ಗಿಡ ಏನಾಯಿತು, ಇದು ಅಲ್ಲೇ ಇರ್ತದೆ ಮನಸ್ಸೆಲ್ಲ, ಮಳೆ ಬಂದ್ಬಿಡ್ತಾ ಗಾಳಿ ಬಂದ್ಬಿಡ್ತಾ ಈ ಥರ. ಈಗ ಅಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ನಿಮಗೆ, ಬೆಳಿಗ್ಗೆ ಎದ್ದರೆ ಸಂಜೆ ಏನಪ್ಪ ದಿನಗಳು ಇಷ್ಟು ಬೇಗ ಮುಗಿದೋಗ್ತಾ ಇದೆಯಲ್ಲ, ಆ ಕೆಲಸ ಮಾಡ್ಬೇಕಾಗಿತ್ತಲ್ಲ, ಈ ಕೆಲಸ ಮಾಡ್ಬೇಕಾಗಿತ್ತಲ್ಲ, ಇವತ್ತು ಇದು ಪೆಂಡಿಂಗ್ ಉಳಿದ್ಬಿಡ್ತಲ್ಲ ಅಂತೆಲ್ಲ ಅನಿಸ್ತಿರುತ್ತೆ. ರಾಮನ ಜೊತೆ ವನವಾಸಕ್ಕೆ ಸೀತೆಯೂ ಇದ್ದರು, ಲಕ್ಷ್ಮಣನ ಇದ್ದರು, ಈಗ ಗಿರಿಕನ್ಯಾ ಮೇಡಮ್ ಅವರು ಹೋಗ್ತಿಲ್ವೇ. ಆಗಸ್ಟ್ 3 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಎಂತ ಕಾಲ ಬಂದ್ಬಿಡ್ತು ನೋಡಿ, ಅಂದ್ರೆ ಪ್ರಾಣಿಗಳು ಬರ್ತೇವೆ ಅಂತ ಮುಂಚೆ ರಾತ್ರಿ ಕಾವಲ್ ಕಾಯ್ತಾ ಇದ್ರು, ಈಗ ತೆಂಗಿನ ಮರ ಕಾಯೋಂಗೈತೆ. 5 ರೂಪಾಯಿ 10 ರೂಪಾಯಿಗೆ ಎಳ್ನೀರ್ ಕುಡಿತಿದ್ವಿ, 60 ರೂಪಾಯಿ 70 ರೂಪಾಯಿ ಅಣ್ಣ. ಈಗ ಒಂದು ವಿಚಾರ ಹೇಳ್ಬೇಕು, ಈ ಐಕಾ ಏನೋ ಮುಂಗಾರನಾಗೆ ಮಳೆ ಬರೋ ಎಂಥದೋ ಹೇಳ್ತಾರಪ್ಪ, ಓಡಾಡದಂತೆ ಮಳೆನಾಗೆ, ಅದು ಒಂದು ಇದಂತೆ, ಏನ ಬಹು ಪ್ರಚಾರ ಪಡ್ಕೊಂಬಿಟ್ಟದಂತೆ. ಚಾರಣ ಚಾರಣ ಅಂತಾರೆ, ಚಾರಣ ಅಲ್ಲ ಕಣ್ಣು, ಅದಿನ್ನೇನೋ ಹೇಳಿದ್ರಪ್ಪ ನಂಗೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ.